ಕುಡ್ಲಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲುನು ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲುಗು ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ: ಭಗವತ ಪುತ್ತಿಗೆ ರಾಮಕೃಷ್ಣ ಜೋಯಿಸ ವಿರಚಿತ ಶ್ರೀರಾಮ ಪಟ್ಟಾಭಿಷೇಕ. ಭಾಗವತರು: ಕುಬಣೂರು ಶ್ರೀಧರರಾವ್. ಮದ್ದಳೆ: ಮೋಹನ ಶೆಟ್ಟಿಗಾರ್ ಮಿಜಾರು. ಚೆಂಡೆ: ನಾರಾಯಣ ಬಳ್ಳಕ್ಕುರಾಯ. ಕೇಳಿ ಶ್ರೀರಾಮ ಪಟ್ಟಾಭಿಷೇಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಪಾಜ ಗುಜಧರಣೆ ತ್ರೈ ಜಗದೀಶ ಗಣಾಧಿಪನೆಯ ಕುಜದರನೆ ತ್ರೈ ಜಗದೀಶ ಗಣಾಧಿಪನೆ ತ್ರೈ ಜಗದೀಶ ಗಣಾಧಿಪನೆ ದೋಷರಹಿತ ಸುವಿಲಾಸಿಯಲಿಲ್ಲಡಿ ದೋಷರಹಿತ ಸುವಿಲಾಸಿಯಲಿಲ್ಲಡಿ ದಸಳಿದರುವುದ ಪೋಷಿಸು ವಿನಯದಿಯ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಜಾರ ವರಿರಲಯ ಶೀಲನೇ ಕೆನ್ನನು ಪಾಲಿಸು ಗಜವದನ ಪಕಾರವಾಯ್ತರರೆ ನೀನ ಮಗಾಗಿ ಮೆರೆದ ಸಾಹಸವಧಿಕ ವಯಸ್ಸೇ ಮೆರೆವ ಸಾಹಸವಧಿಕ ವಯಸ್ಸೇ ಕರಣಿ ಜನೆ ಬಾರಿತ್ತ ಹತ್ತಿರಗೆ ಕರೆದಿಂದ ನಾಮರುತಾತ್ಮ ಜಗೆ ನೀನೀ ಸುವಾರ್ತೆಯ ಬಿತ್ತರಿಸಿ ಜಾನಕಿಯ ಭಾವವ ಜಾನಕಿಯ ಭಾವವನರಿತು ಬಾಯಲು ಆ ಕೊಡುವನು ದೇವರ ಮಹಾಪ್ರಸಾದರಿದನುತ ಎನಲು ದೇವರ ಮಹಾಪ್ರಸಾದವಿದನುತ ಹಾರಿದ ಹನುಮನು ಏನೆ ಹಾರಿದ ಹನುಮನು ಏನೆ ಜನಗಜೆಯ ಬಳಿಗೈದಿ ಪಾದಕ್ಕೆ ಮಣಿದು ನುಡಿದ ಪಾದಕ್ಕೆ ಮಣಿದು ನುಡಿದ ತೋರಲೆನು ತುಳ್ಟು ಮುಖವಯ ಮನ ಕಾರಗೈಯ ನೇ ರಾಘವಯ ಮನ ಕತ ದೀದಿ ಕಾರಗೈಯನೆ ರಾಘವಯ ನಾರಿ ಜನ್ಮವೇ ಹೀನವೂ ನಾರಿ ಜನ್ಮವೇ ಹೀನವೂ ಮಾನದಿ ಬಾಳುವ ದಾರಿಯೇದು ಸಹವೂ ಮಾನದಿ ಬಾಳುವ ದಾರಿಯೇದು ಸಹವೂ ತೋರಲೆನು ತುಳ್ಟು ಮುಖವ ಸಿರಿವರನಾಕ್ಷಣ ಶರಣನ ಮುಖ ನೋಡಿಯೇ ಸಿರಿವರನಾಕ್ಷಣ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿ ಗೈರಿ ಧರಣಿ ಜಾತೆಯ ಬಳಿ ಗೈರಿ ಸಿರಿವರ ನಾಕ್ಷಣ ಶರಣ ನಮುಗ ನೋಡಿ ಧರಣಿ ಜಾತೆಯ ಬಳಿ ಗೈದಿ ವರ ಭಕ್ತಿ ಬಾವ ನರಿತು ಸಲ್ಮಡಿ ವರ ಭಕ್ತಿ ಬಾವಾರಿತು ಸಲ್ಮಾರ್ಗದಿ ಕರೆದು ತಾರೆದು ನೇ ಬಿಸಿದಯ ಕರೆದು ತಾರೆಂದು ನೇ ಬಿಸಿದಯ ವರ ಭಕ್ತಿ ಬಾವಾರಿತು ಸಲ್ಮಾರ್ಗದಿ ಕರೆದು ತಾರೆಂದು ನೇ ಬಿಸಿದಯ ವರನ ಜನ ಶರಣನ ಮುಖ ನೋಡಿ ತರಣಿ ಜಯ ಬಾಳಿಗೈದಿ ಕರುಣೆಯೊಳಾಲಿಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಅಮ್ಮ ಅಮ್ಮ ಕರುಹುವೆಲಾಲಿ ಪೂದಮ್ಮ ಬರದಿಯು ಲಟ್ಟಿದ ನಿಲ್ಲ ಬರದಿಯು ಲಟ್ಟಿದ ನಿಲ್ಲ ಕರೆ ತರುವರೆ ನೀವು ಮಡೆಯಲ್ಲ ಕರೆ ತರುವರೆ ನೀವು ಮಡಿಯಲ್ಲ ತ್ವರಿತ ದೋಳೇಳು ಹರು ಜಾವತಾಳು ತ್ವರಿತ ದೋಳೇಳು ಹರು ಜಾವತಾಳು ದೊರೆಸ್ವಾಮಿಯ ಪದ ದರುಶನ ಪಡೆಯವು ದೊರೆಸ್ವಾಮಿಯ ಪದ ದರುಶನ ಪಡೆಯವು ತ್ವರಿತ ದೊಳೆಯಳು ಅರುಜ ಬತಾಳು ದೊರೆ ಸ್ವಾಮಿಯ ಪದ ದರುಶನ ಪಡೆಯವು ಕರುಣೆಯು ಆಲಿಪುದವುಮ್ಮ ಪದ ಕರುಹುವೆ ಲಾಲಿಪುದವುಮ್ಮ ಅಮ್ಮ ಅಮ್ಮ ತಮ್ಮ ನೋಡು ತಮ್ಮ ನೋಡ ಬೆಡಗನು ಜಾನಕಿಯ ಹುಮ್ಮಾಸದ ಸಂಭ್ರಮವನೋ ಜಾನಕಿಯ ಹುಮ್ಮಾಸದ ಸಂಭ್ರಮವನೋ ತಮ್ಮ ನೋಡು ತುಮ್ಮಾರ್ಗಿಯ ದಳಲ್ಲ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ನಾರಿಯರು ಸೊಕ್ಕಿ ನಡೆಯೇ ನಾರಿಯರು ಸೊಕ್ಕಿ ನಡೆಯೇ ಪುರುಷರು ಎಂತವುದೋ ತಿಳಿಯೇ ಪುರುಷರೆಂತಿಹರು ತಿಳಿಯೇ ತಮ್ಮ ನೋಡ ಬೆಳಗರು ತಮ್ಮ ತಾಳು ತಾಳಗ್ರ ಭವನೇ ತಾಳು ತಾಳು ತಾಳಗ್ರ ಭವನೇ ಮೈತಿಳೆಯ ಶೀಲವರಿತಿರೆ ಬಿಮ್ಮನೆ ಮೈತಿಳೆಯ ಶೀಲವರಿತಿರೆ ಬಿಮ್ಮನೆ ತಾಳು ತಾಳಕ್ಕ ಭವನೆ ಮೈತಿಳೆಯ ಶೀಲವರಿತಿರೆ ಬಿಮ್ಮನೆ ತಾಳು ಮೂಡ್ಯವ ತಾಳುವದೆ ಮೌಢ್ಯವ ಇಂದು ಮುಂದಾಲೋಚಿಸದೆ

ಜಯ ಜಯವೆಂದು ಗೋತ್ರ ಸುತ ಏರಿದಳು ಏರಿದಳು ಏರಿದಳು ಗೋ ತತ್ತರಿಸಲ ಭುಜಾಂಡವು ಅರಿದರುಳು ವೈಶ್ವಾನರ ವಿನಯದಿ ದಿವ್ಯ ಸ್ವರೂಪ ತಳೆದೆದ್ದು ವಣಜಾಕ್ಷಣ ಸನ್ನಿಧಿಯೊಳು ಜನಕ ಜಯವು ಬರದೊಳಿರಿಸಿ ಜಯ ಜಯವೆಂದು ಲಾಲಿಸೋ ಶ್ರೀರಾಮ ಕರುಣೆಯ ಪಾಲಿಪೋದೈ ರಾಮ ಪತಿವ್ರತೆಯರುಳು ಸೀತೆಗೆ ಸರಿ ಯಾರೈ ಪೇಣು ಹರಿ ನೀ ವಿಧಿಸಿದ ತೆರದಲ್ಲಿ ನಾನಿರಿವರೆಗಾದರಿಸುದ ಕರೆದಲ್ಲಿ ತೆರುವೋ ಲಾಲಿದುವು ಶ್ರೀರಾಮ ಕರುಣೆಯು ಪಾಲಿಬೋದೈ ರಾಮ ಲಾಲಿದು ಕೇಳು ನೀನೀಗ ಪೊರನೇ ನಡೆಯ ಮಾಯೋ ತೆಗೆ ಬೇಗ ಅಮ್ಮನ ಮಾತಿಗಾಗಿ ನಮ್ಮ ಸತ್ಯತೆಗಾಗಿ ಧರ್ಮ ತೋಳಿಗಳಲ್ಲಿ ನಮ್ಮ ಭರತನು ನಮ್ಮ ಸ್ವಾರಿಯ ನಿಂದು ಕಾಣದಾದರೆ ಬಾಳಲಮ್ಮಲು ನ್ಯಾಯಕ್ಕೆ ಸಮ್ಮತವಿರದು ನಮ್ಮ ಸ್ವರಿಯಲಿಂದು ಕಾಣದಾದರೆ ಬಳಲಮ್ಮಲು ನ್ಯಾಯಕ್ಕೆ ಸಮ್ಮತವಿರದು ವೀರ ಮಾರುತಿ ಕೇಳು ನೀನೀಗ ಬೋರನೇ ನಡೆಯ ಮಯೋದ್ಯಗೆ ಬೇಗ ವೀರ ಮಾರುತಿ ದಿನ ಸಂಖ್ಯೆಯ ನೆನೆಸುತ್ತಲೇ ಶ್ರೀರಾಮ ನಡೆಯ ನೀಕ್ಷಿಸಲೆದ್ದ ಚಿತ್ತದಿ ಬಲು ಭ್ರಮೆಗೊಂಡ ಶತ್ರುಹನನ್ನು ಕರೆದು ನುಡಿದನ ಗಳ್ಬರಲಿ ಬರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ತೋರದಾದನೇಕೋ ಪಾದವ ಬಾರದಾದನೇಕೆ ರಾಘವ ಸಾರಿ ಪೇಳ್ದ ಅವಧಿಯಿದನ ಸಂತೀಕೃದ ಸಾರಿ ಪೇದ ಅವಧಿಯಿದಿನ ಸಂತೀಕ ಧರ್ಮ ಮೀರಿ ಬಂದುದೇನೋ ದುರ್ದಿನ ಸಾರಿ ಪೇದ ಅವಧಿಯಿದಿನ ಸಂತೀಕ ಧರ್ಮ ಮೀರಿ ಬಂದುದೇನೋ ದುರ್ದಿನ ಬಾರದಾದನೇ ಕೋರಾಗವ ದುರ್ಭಾಗ್ಯ ನಿನಗೆ ತೋರದಾದನೇಕು ಪಾದಬಾಯ ಬರದಾದನೇಕೆ ಯಾರೆಲ್ಲರೂ ಭಯ ಬಾರದಿ ಸೈರಣೆ ಮೀರಿ ಬರತನಾಗ ಹಾರಲು ಬೆಂಕಿಯ ಸಾರಿ ಪ್ರದಕ್ಷಿಣೆ ಕಾರಂಭವ ಗೈದ ಒಡನ ಮರುತ ಜನಡೆ ತರು ತೆಲ್ಲನು ತಡೆ ತಡೆ ತಡೆ ತಡೆ ದುಡುಕಲಿರು ಆಯ ತಡೆ ಒಡನ ಮರುತ ಜನಡೆ ತರು ತೆಲ್ಲನು ತಡೆ ತಡೆ ದುಡುಕಲಿರು ತಡೆ ತಡೆ ದುಡುಕದಿರು ಕ್ಷಣದಿಂದ ಕ್ಷಣದಿಂದನು ಜಾರಿಯು ಲಕ್ಷಣೆ ಸೀತೆಯು ಸಹಿತ ಕೊಡನ ಮರುತ ಜರು ತಿಂಗಳನು ತಡೆ ತಡೆ ದುಡುಕದಿರು ತಡೆ ತಡೆ ತಡೆ ದುಡುಕದಿರು ತಡೆ ಗಣನಗುದ ಭರತನ ಮೊಗವನೆತ್ತಿ ಪ್ರೇಮದಿ ತೆಗೆದು ಬಿಗಿ ಅಪ್ಪಿದನು ತ್ರಿಜಗವೆ ಪೊಗಳುವಂತೆ ಅಣ್ಣ ನೀವನ ಕೈದಿದ ಬಳಿಕಿನ್ನು ಪುರವನು ಸೇರದಿಲ್ಲಿಯೇ ನಲ್ಲಿಯು ಪಾಲಿಸಿದಿ ರಾಜ್ಯವ ನಿಲ್ಲ ಮಾತಿನಲ್ಲಿ ಅಣ್ಣ ಧನ್ಯನಾದೇನು ದೇವ ಸಾಕನ್ಯೋನ್ಯದಲ್ಲಿ ಪಟ್ಟಣವ ಸೇರುವ ಸನ್ಮುಹೂರ್ತವಿದೆಂದು ಮಡಿದನು ಸರ್ವರವುದಿರಲು ಗೋ ಅಣ್ಣ ಬರಬ್ಬರು ಹಿತ ನೋಡಿ ಲಗ್ನವ ಒರೆದನಿ ಅಭಿಜಿಲ್ ಮುಹೂರ್ತ ದಿಯೇ ವಿರಚಿಸುವುದ ಅಭಿಜೇ ಕವನು ಶ್ರೀವರರಿಗೆಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರ ಜಲದಲ್ಲಿ ಅಭಿಷೇಕವನು ಗೈದರು ಪ್ರೇಮ ದಿಲ್ಲುದ ರಾಮದ ಅಭಿಷೇಕವನು ಗೈದರು ಪ್ರೇಮ ದಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರದಳದಲ್ಲಿ ಅಭಿಷೇಕ ಗೈಯರು ನಿಜ ಪಟ್ಟಾಭಿಷೇಕವಾಯಿತು ರಾಮಗೆ ಕರದೊಳು ಬರಡೂಪ ಶಾಂಕುಶದಾರಗೆ ಅರುಷದಿ ಬಗುದರ ಪೊರವವಾಗಿಯೇ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರು ಆರತಿ ಎತ್ತಿರು ಮಂಗಳಾರತಿ ಎತ್ತಿರು ಗಜಮುಖದ ಬಗೆ ಗಣಪಗೆ ಇದುವರೆಗೆ ಭಾಗವತ ಪುತ್ತಿಗೆ ರಾಮಕೃಷ್ಣ ಜೋಯಿಸ ವಿರಚಿತ ಶ್ರೀರಾಮ ಪಟ್ಟಾಭಿಷೇಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕುಬಣೂರು ಶ್ರೀಧರ ರಾವ್, ಮದ್ದಳೆ ಮೋಹನ ಶೆಟ್ಟಿಗಾರ್ ಮಿಜಾರು, ಚೆಂಡೆ ನಾರಾಯಣ ಬಳ್ಳಕ್ಕುರಾಯ. ಈಗ ರೇಣುಕಾ ನಾಕೋಡವರು ಹಾಡಿರುವ ಬಸವಣ್ಣನವರ ವಚನವೊಂದನ್ನು ಕೇಳೋಣ. ಬ್ರಹ್ಮ ಪದವಿಯ ನೊಲ್ಲೆ ಬ್ರಹ್ಮ ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ ರುದ್ರ ಪದವಿಯ ನೊಲ್ಲೆ ರುದ್ರ ಪದವಿಯ ನೊಲ್ಲೆ ಮತಾವ ಪದವಿಯ ನೊಲ್ಲೆ ನೈಯ ಬ್ರಹ್ಮ ಪದವಿಯ ನೊಲ್ಲೆ ಬ್ರಹ್ಮ ಪದವಿಯ ನೊಲ್ಲೆ ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ ಅಕೌಂಟ್ಗೆ ಬರ್ತದಾ? ಹೂ ಮೇಸ್ಟ್ರೆ. ಹಂಗಾದ್ರೆ ಆಫೀಸ್ ಇಂದ ಆಫೀಸ್ಗೆ ಅಲಿಯೋದು ತಪ್ಪು ಅನ್ನು. ಹೌದು ಮೇಸ್ಟ್ರೆ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ಓ ನೋಡಿ ಮೇಸ್ಟ್ರೆ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ ಬಿಜೆಪಿಗೆ ಭರವಸೆ. ಬಿಜೆಪಿಗೆ ವೋಟ್ ಮಾಡಿ. ಈ ವರ್ಷದ ಅಕ್ಷಯ ತೃತೀಯ ಪ್ರಯುಕ್ತ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್, ಶ್ರೀ ನಾರಾಯಣ ಗುರು ಸರ್ಕಲ್, ಲೇಡಿ ಹಿಲ್, ಮಂಗಳೂರು ಇವರ ವತಿಯಿಂದ